ಆದ ಕಾಳುಮೆಣಸಿನಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಕಾಳುಮೆಣಸು ತಜ್ಞ ಡಾಕ್ಟರ್ ವೇಣುಗೋಪಾಲ್ ಅವರು ನೀಡಿದ ಮಾಹಿತಿ. ರೈತ ಬಾಂಧವರೇ, ಈಗ ಕೇಳಿ ಕೆಳದಿ ಶೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಅಡಿಕೆ ಸಮೃದ್ಧಿಗಾಗಿ ಕಾಳು ಮೆಣಸಿನಲ್ಲಿ ಅಂತರ ಬೆಳೆ ರಾಷ್ಟ್ರೀಯ ವಿಚಾರ ಸಂಕಿರಣ ಈ ಕುರಿತು ಬಾನುಲಿ ವರದಿಯನ್ನ ಕೇಳೋಣ. ಮುಂದಿನ ಗುರುಗಳೇ, ಅಂದರೆ ಅನ್ನದಾತರು, ನನಗೆ ಯಾವಾಗಲೂ ಅಷ್ಟೇ ಒಂದು ಏರಿಯಾಕ್ ಹೋದ ತಕ್ಷಣ, ಸರ್ ಈ ನಮ್ದು ನೆರಳು ಜಾಸ್ತಿ, ನೀರು ಜಾಸ್ತಿ, ಇದು ಯಾವ ತಳಿ ಹಾಕ್ಬೇಕು ಅಂತ ಹೀಗೆ ಪ್ರಶ್ನೆಗಳು ಬರುತ್ತೆ. ಈಗಾಗಲೇ ಅಂಕೇಗೌಡ ಪ್ರೆಸೆಂಟೇಷನ್ ಅಲ್ಲಿ ಹೇಳ್ತಾ ಇದ್ರು, ಗ್ರೋಯೆಸ್ಟ್ ನಂಬರ್ ಒನ್ ಚಾಯ್ಸ್ ಯಾವುದು? ಪನ್ನೀರ್ ಒನ್. ನಂತರ ಬರೋದು ಪನ್ನೀರ್ ಟು. ಆದ್ರೆ ಅದರಲ್ಲೂ ಕೂಡ ಕಡಿಮೆ ಮಳೆ ಮತ್ತೆ ಕಡಿಮೆ ಒಳ್ಳೆ ಡ್ರೈನೇಜ್ ಇದ್ದು ಆ ತರ ಇರ್ಬೇಕಾದ್ರೆ ಕರಿಮುಂಡ ವೇರಿಯಂಟ್ಸ್ ತುಂಬಾ ಬರ್ತಾ ಇದೆ. ಇದು ನಮ್ಮ ಸಂಸ್ಥೆ ಅಯ್ಯ ಸರ್, ಅಲ್ಲಿ ಎರಡು ತಳಿಗಳು ಬಂತು, ಶ್ರೀಕರ ಶುಭಕರ, ಇದು ನೀವು ನೋಡ್ತಾ ಇರೋ ಶುಭಕರ, ಮತ್ತೆ ಹಾಗೆ ಕುಂಭಕಲದ ಒಂದು ವೆರೈಟಿ ಪ್ರಸ್ತಾಪ ಮಾಡಿದ್ರು ಅಂಕೇಗೌಡರು. ಆ ಕುಂಭಕಲದಲ್ಲೂ ಕೂಡ ಕರಿಮುಂಡ ಒಂದು ಸೆಲೆಕ್ಷನ್, ಹಾಗೆ ಪನ್ನೀರ್ ಸಿಕ್ಸ್ ಅದು ಕೂಡ ಪನ್ನೀರ್ ಒಂದು ಕರಿಮುಂಡ ಸೆಲೆಕ್ಷನ್. ಇನ್ನು ಇದು ನಾವು ಬಹಳ ವ್ಯಂಗ್ಯವಾಗಿ ಹೇಳ್ಬಿಟ್ಟು ನಾವು ಗಿಡಗಳನ್ನು ಹಾಕ್ತೀವಿ ಬೆಳೆಸಂಗ್ ನೋಡ್ಕೊಳ್ಬೇಕು ಅಂತ. ಹಾಗೆ ಗಿಡ ಉಳಿಸೋದು ನಮ್ದು ಕರ್ತವ್ಯ. ನಾವು ಹೇಗೆ ಒಂದು ಸ್ಕೂಲು ಗೌರ್ಮೆಂಟ್ ಸ್ಕೂಲಿಂದ ನೆಕ್ಸ್ಟ್ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಹೀಗೆ ಹೋಗ್ತೀವಲ್ಲ, ನಾವು ಯಾವಾಗಲೂ ಅಷ್ಟೇ ಪಬ್ಲಿಕ್ ಸ್ಕೂಲ್ ಇಟ್ಕೊಂಡಿರ್ಬೇಕು. ಹಾಗಿದ್ದು 98% ಎಸ್ಟಾಬ್ಲಿಷ್ಮೆಂಟ್ ಬರ್ಬೇಕಾದ್ರೆ ನಾವು ಏನ್ ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ನೋಡಿದ್ದೀರಾ. ಮಲ್ಟಿಪಲ್ ರೆಸಿಸ್ಟೆನ್ಸ್ ಹಾಕಿದ್ದಕ್ಕೆ ಕರೆಕ್ಟ್ ಆಗಿ ತಿದ್ದಬೇಕು ಗಿಡ. ಇನ್ನು ನಮ್ಗೆ ಏನಾದ್ರೂ ಹಿಡ್ತದ ಬರ್ಲಿಲ್ಲ ಅಂತಂದ್ರೆ ಅದಕ್ಕೊಂದು ಒಂದು ಚೀಪ್ ಒಂದು ಮೆಶ್ ಹಾಕೋದು ಸಾಕು, ಅದು ಬದುಕುತ್ತೆ. ಇನ್ನು ಮುಂದಿನ ಸಮ್ಮರ್ಗೆ ಅದನ್ನ ಮತ್ತೆ ನಾವು ಬೆಳ್ಕೊಂಡು ಹೋಗ್ಬೇಕು. ಇದು ನಾವು ತಂದ ಗಿಡಗಳಲ್ಲಿ ನೀಲಿ ಬಗ್ಗು, ನೆಮಟೋಡು, ವೈರಸ್, ಫೈಟ್ ಆಫ್ ತರ ಇವೆಲ್ಲ ಕೂಡ ಸೇರಿದ್ರು. ಈಗ ಅಕ್ರಾಸ್ ನಮ್ದೆಲ್ಲ ಕಾಳು ಮೆಣಸು ಬೆಳೀತಾ ಇರೋ ಜಾಗ ಎಲ್ಲ ನಾವು ತಗೊಂಡ್ರೆ ಸುಮಾರು 14 ಒಳ್ಳೆ ನರ್ಸರಿಗಳಿವೆ. 14 ಒಳ್ಳೆ ನರ್ಸರಿಗಳು, ಅದು ಕೂಡ ನಂಜು ರೋಗ ಮುಕ್ತ ಇದು. ಅದನ್ನ ನಾವು ರಿಸರ್ಚೇಷನ್ ಅಲ್ಲಿ ಮಾಡಿದೀವ ಇಲ್ಲ ಗೊತ್ತಿಲ್ಲ, ಆದ್ರೆ ಗ್ರೋಯರ್ ಲೆವೆಲ್ ಅಲ್ಲಿ ಸುಮಾರು ತಳಿಗಳದ್ದು ಸಂಗ್ರಹ, ತಳಿಗಳದ್ದು ಬ್ಯಾಂಕ್, ಜೀನ್ ಬ್ಯಾಂಕ್ ಅಂತೂ ಈಗ 14 ಕಡೆ ಬಂದಿದೆ. ಅವು ಒಟ್ಟಾರೆ ಪ್ರಯತ್ನ ಪಟ್ಟರೆ 40-45 ಲಕ್ಷ ಗಿಡಗಳು ನಮಗೆ ಸಿಗಂತ ಒಂದು ವ್ಯವಸ್ಥೆ ಆಗಲೇ ಅದು ಕ್ರಿಯೇಟ್ ಆಗಿದೆ. ಅದು ಏನು ಸಂಶೋಧನಾ ಕೇಂದ್ರಗಳಲ್ಲ, ಎಲ್ಲ ಗ್ರೋಯರ್ ಬೆಳೆಗಾರ ಪರಿಶ್ರಮದಿಂದ ಒಂದೊಂದು ಈಗಂತೂ ಕೂಡ ಒಂದು ಒಂದು ಒಂಥರ ರೆವಲ್ಯೂಷನ್ ತರ ಅದು ಆ ಕೆಲಸಗಳು ಆಗ್ತಾ ಇದೆ. ಇನ್ನು ಇದು ಯಾಕೆ ಇದು ಬಂತು ಅಂದಾಗ ಲ್ಯಾಂಡ್ ಪ್ರೊಟೆಕ್ಷನ್ ಅಂದ ತಕ್ಷಣನೇ ಆ ಸಿಕ್ಕ ಸೈಡ್ ನೋಡಿ, ಈ ಪಂಜಿ ಸೈಡ್ ನೋಡಿರಿ, ಹೀಗೆ ಅಂತ ಶುರು ಆಗ್ತದೆ. ಅದಕ್ಕೆ ಮೊದಲು ಬೆಳೆಗಾರ ಮೊದಲ ಆದ್ಯತೆ ನಮ್ಮಲ್ಲಿರೋ ಹನಿ ಬೀ ಪಾಪ್ಯುಲೇಷನ್ ಉಳಿಸುವಂತದ್ದು. ಏನಿದ್ರು ಕೂಡ ಏನೇ ಪ್ಲಾಂಟ್ ಪ್ರೊಡಕ್ಷನ್ ಮಾಡಿದ್ರು ಕೂಡ ಎಲ್ಲ ನೀಡ್ ಬೇಸ್ಟ್, ಯಾವುದೇ ಕಾರಣಕ್ಕೂ ಕೂಡ ಅದು ವಯಲೆಂಟ್ ಆಗಬಾರ್ದು. ನಾನ್ ವಯಲೆಂಟ್ ಪ್ಲಾಂಟ್ ಪ್ರೊಡಕ್ಷನ್ ಸಿಸ್ಟಮ್ ಅದು ಇರಬೇಕು. ಆದ್ರೆ ಒಂದು ಮುಖ್ಯವಾಗಿ ನಮ್ಗೆ ಕೆಲವು ಸತಿ ಫೋನ್ ಬರ್ತಾ ಇತ್ತು, ಈಗ ಕಾಫಿನಲ್ಲಿ ಹೂ ಬಂದಿದೆ ಸೆಟ್ ಆಗುತ್ತೋ ಇಲ್ವೋ, ಅರೇಬಿಕಾ ಕಂಡೆನ್ಸ್ ಸೆಟ್ ಆಗುತ್ತೆ, ಅದು ಹನಿ ಬೀಸ್ ಇದ್ರೆ 30-30% ಜಾಸ್ತಿ ಆಗುತ್ತೆ. ರೋಬಸ್ಟಾದಲ್ಲಿ ಶಾರ್ಟ್ ಫ್ಲವರಿಂಗ್ ಪ್ರೈಸ್, ನೀರು ಕೊಟ್ಟು 8-9 ದಿವಸಕ್ಕೆ ಫ್ಲವರಿಂಗ್ ಬರುತ್ತೆ, ಮತ್ತೆ ಅದು ಕೂಡ ಟ್ರಾನ್ಸ್ಪಾರ್ಮೇಶನ್ 100%, ಅದಕ್ಕೆ ಗಾಳಿ ಮೂಲಕ ಆಗುತ್ತೆ, ಮತ್ತೆ ಇನ್ಸೆಕ್ಟಿಸೈಡ್ ಬೇಕೇ ಬೇಕು. ಆಮೇಲೆ ಸೆಲ್ಫ್ ಪಾಲಿನೇಷನ್ ಅಂತೂ ಇಲ್ಲ ರೋಬಸ್ಟಾದಲ್ಲಿ, ಇದು ಅರೇಬಿಕಾದಲ್ಲಿ ಮತ್ತೆ ಸೆಲ್ಫ್ ಪಾಲಿನೇಷನ್ ಇದೆ. ಮತ್ತೆ ನಂತರ ಅಡಿಕೆ ಗಾಳಿ ಉಂಟು, ಇದಕ್ಕೆ ಅದು ಒಂದು ನೆಕ್ಟಾರ್ ಡಿಸ್ಕೇ ಇರುತ್ತೆ, ಅದ್ರಲ್ಲಿ ಗಂಡು ಬೇರೆ ಹೆಣ್ಣು ಬೇರೆ, ಆದ್ರೆ ಹೆಣ್ಣುಗೆ ಒಂದು ನೆಕ್ಟಾರ್ ಡಿಸ್ಕ್ ಇರುತ್ತೆ, ಅದಕ್ಕೂ ಕೂಡ ಹನಿ ಸಿಕ್ಕಿದ್ರೆ ಎನ್ಹಾನ್ಸ್ ಆಗುತ್ತೆ. ಈಗ ನೆಕ್ಸ್ಟ್ ಕೋಕೋನಟ್ ಅದರಲ್ಲೂ ಕೂಡ ಇದೇ ತರ ಗಾಳಿಯಿಂದ ಬರುತ್ತೆ, ಇನ್ಸೆಕ್ಟ್ಸ್ನಿಂದಲೂ ಬರುತ್ತೆ. ಮತ್ತೆ ನೆಕ್ಸ್ಟ್ ಕಾಡಂ ಅಂತೂ ಎಕ್ಸ್ಟೆಂಡೆಡ್, ಅದಕ್ಕಂತೂ 92% ಪಾಲಿನೇಷನ್ ಆಗ್ಬೇಕಾದ್ರೆ ಎಲ್ಲ ಹನಿ ಬೀಸ್, ಅದೊಂದು ಮೇಜರ್ ಒಂದು. ಇನ್ನು ಬ್ಲಾಕ್ ಪೇಪರ್ ಅಲ್ಲಿ ಅದು ಸೆಲ್ಫ್ ಪಾಲಿನೇಷನ್ ಕೂಡ ಆಗುತ್ತೆ, ಅದಕ್ಕೆ ಅದರದೇನೆ ಮೇಲಿನ ಭಾಗದ್ದು ಮೊದಲು ಹೂವಿನಿಂದ ಮೊದಲು ಬರೋದು ಹೆಡ್ ಭಾಗ ಬಲಿಯೋದು, ನಂತರ ಒಂದು 3-7 ದಿವಸದ ನಂತರ ಗಂಡು ಭಾಗ ಅಂತರಿಸು ಮೆಚುರಿಟಿ ಬರುತ್ತೆ. ಆ ಮೇಲ್ ಭಾಗ ಅದು ಸರ ಅಂಡಾಡಿದಾಗ ಆ ಗ್ರೈನ್ಸ್ ಬಿದ್ದಾಗ ಗ್ರಾವಿಟಿ ಮೂಲಕ ಅದು ಪಾಲಿನೇಷನ್ ಆಗುತ್ತೆ. ಇನ್ನು ಕೋಕೋ ಅಂತೂ ಕ್ರಾಸ್ ಪಾಲಿನೇಷನ್ಗೆ ಅದು ಒಂದು ಬೈಟಿಂಗ್ ಮಿಡ್ಜಸ್ ಇಂದ ಅದು ಇಷ್ಟ ಆಗುತ್ತೆ. ಕ್ಷಮಿಸ್ಬೇಕು, ನಾನು ಕ್ಯಾಶು ಸೇರಿಸಿಲ್ಲ ಪೊಟ್ಟದಲ್ಲಿ. ಅದರಲ್ಲೂ ಕೂಡ ಮುಖ್ಯವಾಗಿ ನಮಗೆ ಅದು ಬಹಳ ಫ್ಲವರ್ದು ಕಂಪೋಸಿಷನ್ ಅಂತೂ ತುಂಬಾ ಸ್ಟುಡಿಯಲ್ಲಿ ಇದೆ. ಇಷ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯೂಟ್ಯೂಬ್ ಅಲ್ಲಿ ಸಾಧಾರಣ ಮಾಹಿತಿನೂ ಸಿಗುತ್ತೆ, ಡೈವರ್ಷನ್ ಜಾಸ್ತಿ ಆಗುತ್ತೆ. ಯಾವುದೋ ಒಂದು ಪೆಸ್ಟಿಸೈಡ್ ಕಂಪನಿ ಹೋಗಿ ಈಗ ಹೊಡೀರಿ ಅದು ಕ್ಲಿಯರ್ ಆಗಲ್ಲ, ಖಂಡಿತ ಮಾಡಬೇಡಿ. ನಮಗೆ ಕರೆಕ್ಟ್ ಆಗಿ ತಿಳಿದು ಅದನ್ನ ನಾವು ಉಪಯೋಗಿಸಿದ್ರೆ ಮಾತ್ರ ನಮ್ಮ ಹನಿ ಬಿಸ್ನ ನಮ್ಮ ಪಾಪ್ಯುಲೇಷನ್ ಅಲ್ಲಿ ನಾವು ಉಳಿಸಬಹುದು. ಈಗಂತೂ ಎಲ್ಲ ಕಡೆ ಹೂವು ಬರ್ತಾ ಇದೆ ಕಾಫಿದಲ್ಲಿ, ಹನಿ ಬೀ ಪಾಪ್ಯುಲೇಷನ್ ಇಲ್ಲ. ರೋಬಸ್ಟ್ ಹೋದರ್ಷ ತರ ಈ ವರ್ಷ ಕೂಡ ನನ್ನ ಅನಿಸಿಕೆ ಕ್ರಾಪ್ ಕಡಿಮೆ ಇರುತ್ತೆ, ಆರೋಗ್ಯಕ್ಕಾಗಿ ಏನು ಸಮಸ್ಯೆ ಇಲ್ಲ, ಒಳ್ಳೆ ಹೆಲ್ತಿ ಫ್ಲವರ್ಸ್ ಚೆನ್ನಾಗಂತೂ ಸೆಟ್ ಆಗುತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಈಗ ಅಂಕೆಗೌಡರು ಅಂತ ಹೇಳಿದ್ರು, ಈಗ ನಾವೊಂದು ಲೈಸೆನ್ಸ್ ಕೊಟ್ಟು ನಾವನ್ನ ಜಾಯಸ್ ಚೇಂಜನ್ನ ಇದು. ಇವರು ಆಕ್ಚುಲ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ಸು, ಕಮರ್ಷಿಯಲ್ ಆಗಿ ದೊಡ್ಡ ನರ್ಸರಿ ಇನ್ವೆಸ್ಟ್ ಮಾಡಿ ಅವ್ರು ಮಾಡ್ತಾ ಇದ್ದಾರೆ. ಇದು ಆಕ್ಚುಲಾಗಿ ಕುಂಭಕರ್ ಅಂತ ಒಂದು ಸೆಲೆಕ್ಷನ್. ಮತ್ತು ಹಾಗೆಯೇ ಐ ಎಸ್ ಆರ್ ಚಂದ್ರ ಅದೀಕುಲಿ ವೆರಿ ಗುಡ್ ಮೆಟೀರಿಯಲ್, ಪೇರೆಂಟೇಜ್ ಕೂಡ ಚೆನ್ನಾಗಿದೆ. ಇದು ಇನ್ನೊಂದು ಈ ತರದ ನರ್ಸರಿ ನಾನು ಆಗ್ಲೇ ಇದ್ದೆ. ಸುಮಾರು 14 ನರ್ಸರಿಗಳು ತಯಾರಾಗಿದೆ. ನೀವು ಗೌರ್ಮೆಂಟ್ ಸಿಸ್ಟಮ್ ನಂಬರೇ ಬೇಕಾಗಿಲ್ಲ, ನೇರವಾಗಿ ನಮ್ಮ 14 ಒಳ್ಳೆ ನರ್ಸರಿಗಳಿದೆಯಲ್ಲ, 14 ನನಗೆ ಗೊತ್ತಿದೆ, ಹಂಗೆ ಗೊತ್ತಿಲ್ಲದೆ ಸುಮಾರು ನರ್ಸರಿಗಳು ಈಚೆಗೆ ಬಂದಿದೆ. ಈಗ ಇಲ್ಲಿ ಅಮಾನುಲ್ಲಾ ಅವರು ಕಂಪ್ಯೂಟರ್ ಇಂಜಿನಿಯರ್ ತಂದ್ಬಿಟ್ಟು ತೋಟಕ್ಕೆ ಹಾಕೋದ್ರೆ ಅದು ಏನು ಪೂರಾ ಇಳಿಜಾರು. ಅವನ ಫಸ್ಟ್ ಕ್ಲಾಸ್ ನರ್ಸರಿ ಮಾಡಿದ್ರು, 80,000 ಗಿಡ, ಒಳ್ಳೆ ಸಿಂಗಲ್ ನೋಡ್ ಡಬಲ್ ನೋಡ್ ಅವನೇ ಮಾಡ ಹೇಳ್ಬಿಡ್ತಾನೆ. ಒಂದು ನೋಡ್ ಹಾಕೋದು ಇಷ್ಟು ಸಕ್ಸಸ್, ಡಬಲ್ ನೋಡ್ ಹಾಕೋದು ಇಷ್ಟು, 3 ರೌಂಡ್ ನೋಡ್ ಹಾಕಿ ಇಷ್ಟು, ಹಾಗೆ ಅವನು ಕಂಪ್ಲೀಟ್ ಅದು ಕೊಡ್ತಾನೆ. ಸೊ ಆ ಥರದ್ದು ನಮ್ಗೆ ಒಳ್ಳೆ ಮಾಹಿತಿ ಕೊಟ್ಟು ನಾನು ಹೇಳಿದಾರೆ. ರೈತ ವಿಜ್ಞಾನಿಗಳು ಬಹಳಷ್ಟು ಜನ ತಯಾರಾಗಿದ್ದಾರೆ. ಆಕ್ಚುಲಾಗಿ ನಮಗೆ ಮಾರ್ಗದರ್ಶಕರು 78 ನಮ್ಗೆ ಆದ್ರೂ ಕೂಡ ರೈತ ವಿಜ್ಞಾನಿಗಳೇ ಜಾಸ್ತಿ ಮಾರ್ಗದರ್ಶಕ. ಆಮೇಲೆ ಹೆಚ್ಚು ಏರಿಯಾ ಹೆಚ್ಚು ನಮ್ಗೆ ಸಕ್ಸಸ್ ಓಡಿಸಿರೋದೆ ನಮ್ಮ ರೈತರ ಫೀಲ್ಡ್ ಅಲ್ಲಿ. ಇನ್ನು ಇಲ್ಲಿ ಡಾಕ್ಟರ್ ಅಂಕೇಗೌಡರು ಪ್ರಸ್ತಾಪ ಮಾಡ್ತಾ ಹೇಳಿದ್ರು, ಬೆಳಕು ನೀರು ಸಮರ್ಪಕವಾಗಿ ಕೊಟ್ಟರೆ ನೋಡಿ, ಇದರಲ್ಲಿ ಮಧ್ಯ ಇರೋದು ಹೆಣ್ಣು, ಅಕ್ಕಪಕ್ಕ ಇರೋದು ಗಂಡು ಭಾಗ, ಇದು ಎಷ್ಟು ಪರ್ಸೆಂಟೇಜ್ ಉಂಟು ಅಷ್ಟು ಮಟ್ಟಿಗೆ ಅದು ಸೆಟ್ ಆಗ್ತದೆ. ಇದು ಪ್ರೊಡಕ್ಷನ್ ಅಲ್ಲಿ ಬಹಳ ಮುಖ್ಯ. ನಾನೇನು ಲ್ಯಾಂಡ್ ಪ್ರೊಡಕ್ಷನ್ ಅನ್ನು ಯಾಕೆ ಪ್ರೊಡಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಕ್ಚುಲಾಗಿ ಈ ನೀರು ಕೊಟ್ಟು ಬೇಗ ಚಿಗುರು ಬಂದು ಕಾಳು ಸೆಟ್ ಆದ್ರೆ 80% ನಮಗೆ ಕಾಯಿಲೆಗಳೇ ಇಲ್ಲ ಆ ಜಾಗದಲ್ಲಿ. ಇನ್ನು ಇಲ್ಲಿ ಹೆಚ್ಚು ಶೀತ ಇರೋ ಜಾಗದಲ್ಲಿ ಸರ ಬಂದಾಗ ಬೆಳಕಿನ ಕೊರತೆ ಆದ್ರೆ ಅದು ಬೈಸೆಕ್ಷುವ ರೋಗಿ ಫೀಮೇಲ್ ಆಗುತ್ತೆ, ಸರ ಬಿದ್ದೋಗುತ್ತೆ, ಹೊಸ ಸರ ಬರುತ್ತೆ, ಆಂಟೋಟ್ಮಸ್ ಬರುತ್ತೆ, ನಾವು ಹೊಡಿತಾನೆ ಇರ್ತೀವಿ ಔಷಧಿ ನಿಲ್ಲದಿಲ್ಲ. ಬೆಸ್ಟ್ ಮೆಡಿಸಿನ್ ಮೆಣಸಿಗೆ ಏಪ್ರಿಲ್ ಮೇ ನಲ್ಲಿ ಕೊಡಬೇಕಾದ ಹೆಚ್ಚು ನೀರು, ಅದೊಂದು ಸಮರ್ಪಕವಾಗಿ ಇರಿಗೇಷನ್ ಅಥವಾ ಬಂದ್ರೆ ಅದನ್ನ ಪ್ರೊಡಕ್ಷನ್ ಗ್ಯಾರಂಟಿ ನಮ್ಗೆ ಕೈ ಹಿಡಿದ. ಇನ್ನು ಬೆಳಗ್ಗೆ ಕೊಟ್ಟದ್ದು ಕೆಲವೊಂದು ನಿರ್ದೇಶನಗಳು ಕೊಡ್ತಾ ಇದ್ದೀವಿ. ಇಲ್ಲಿ ಇಲ್ಲಿ ನೋಡಿ, ಯಾವ ಎಲೆ ಚುಕ್ಕಿ ರೋಗ ಇಲ್ಲ. ಇಲ್ಲಿ ನಾವು ಕೊಟ್ಟಿರೋದು ಇನ್ನು 1 ರೌಂಡ್ ಸಿಲ್ವಸಿ, 2 ರೌಂಡ್ ಫೈಟ್ ಆಗ್ತಾರೆ ಕಂಟ್ರೋಲ್ಗೆ, 2 ರೌಂಡ್ ಬೋರ್ಡ್. ಇಷ್ಟರಲ್ಲೇ ನಮ್ಗೆ ಅಸಿಸ್ಟಮ್ ಬರುತ್ತೆ. ಸಾಧಾರಣ ಅದರಲ್ಲಿ ನಾವು ಈ ವರ್ಷ ಎಸ್ಟಿಮೇಟ್ ಮಾಡಿರೋದು 90-100 kg ಮೇಲೆ ಅದ್ರ ಹಸಿದ್ದು ಪೇಪರ್ ಅಂದ್ರೆ ಹೆಚ್ಚಿಕೊಂಡ್ರೆ 30 kg ಮೇಲೆ ನಮ್ಗೆ ಡ್ರೈ ಪೇಪರ್ ಅದು ಒಂದೇ ಒಂದು ಬಳ್ಳಿನಲ್ಲಿ ಬರುತ್ತೆ. 80% ಒಂದು ಮುದುಕ ಪ್ಲಾಂಟರು ಅದನ್ನ ವ್ಯವಸ್ಥೆ ನೋಡ್ತಾ ಇದ್ದಾರೆ. 158 ಎಕರೆ ಅಷ್ಟು ತೋಟ ಅಂದ್ರೆ ಇಲ್ಲಿ ನಂಬರ್ ಅಲ್ಲ, ಏಜ್ ನಂಬರ್ ಅಲ್ಲ, ಅವ್ರು ಎಷ್ಟು ತಿಳುವಳಿಕೆ ಇಟ್ಟು ಅದನ್ನ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಅವ್ರಿಗೆ ಪ್ರತಿಫಲ ಸಿಗುತ್ತೆ. ಮುಂದೆ ಹೋಗಿ ನೆಕ್ಸ್ಟ್ ಇದನ್ನ ಅಂಕೇಗೌಡರು ಮೋಸ್ಟ್ಲಿ ನಾನು ಹೇಳ್ಬಿಡ್ತಾರೆ ಅಂತ ಅವರು ನಾನು ಬಿಟ್ಟೆ, ಆದ್ರೆ ಇದನ್ನ ಸ್ಕಿಪ್ ಮಾಡೋಣ ಅಂತ. ಆದ್ರೆ ಇಲ್ಲಿ ಮುಖ್ಯವಾಗಿ ಪ್ರೊಡಕ್ಷನ್ಗೆ ಪ್ಲಾಂಟ್ ಪ್ರೊಟೆಕ್ಷನ್ ಸೇರಿದಾಗಿದೆ. ಪ್ರೊಡಕ್ಷನ್ಗೆ ಬೇಗ ಕುಯ್ಬೇಕು, ಅದರಲ್ಲಿ 2 ಬಾರಿ ಫಸಲು ಕೊಯ್ದು ಒಳ್ಳೇದು, ಆಮೇಲೆ 3-5 ದಿವಸದ ನಂತರ ವಾರಗಳ ನಂತರ ಅದಕ್ಕೆ ಮರಗಸಿ ನೀರು ಮತ್ತೆ ಕಾಫಿ ಮೇಲೆ ಬರೋಂತ ಬ್ಲಾಸಮ್ ಇರಿಗೇಷನ್ ಬ್ಯಾಕಿಂಗ್ ಸಾಕು, ಸುಣ್ಣ ಹಾಕೋದು ಮತ್ತೆ ನೆರಳು ಕ್ರಮ ಸರಿಪಡಿಸೋದು ಮತ್ತೆ ನೀರಾವರಿ 3-5 ರೌಂಡು ಮತ್ತೆ ಅದ್ರ ಜೊತೆಗೆ ಫೋಲಿಯಾ ನ್ಯೂಟ್ರಿಷನ್. ನೀರು ಸರಿ ಕೊಟ್ಟು ಚಿಗುರು ಬೇಗ ಬಂದ್ರೆ ಮೇ ಅಥವಾ ಮ್ಯಾಕ್ಸಿಮಮ್ June 10 ಒಳಗಡೆ ಬಂದ್ರೆ ಅದರಲ್ಲಿ ನಮ್ಗೆ ಆಂಟ್ರೋಪ್ರೋಸ್ ಬರೋದಿಲ್ಲ, ಪೆಸ್ಟ್ ಕೂಡ ಇರೋದಿಲ್ಲ. ಯಾಕೆ ಪ್ರಾರಂಭಿಕ ಹಂತದಲ್ಲೇ ನೋಡ್ಕೊಂಡು ಹೋದ್ರೆ ಅಲ್ಲಿ ಯಾವ ರೀತಿ ನಮಗೆ ಅದರದ್ದು ಅಗತ್ಯತೆ ಬರೇ ಬರೋದಿಲ್ಲ. ಮತ್ತೆ ಸತ್ತು ಬೆಳ್ಳಿ ತೆಗೆಯೋದು, ಬಸಿಗಾಗಿ ವ್ಯವಸ್ಥೆ ಕೊಡೋದು, ಇದು ನಾವು ದೊಡ್ಡ ಲಿಸ್ಟೇ ಕೊಟ್ರು. ಇದು ಡಾಕ್ಟರ್ ಅಂಕೇಗೌಡರು ಬಸ್ಸಿಗಾಗ ಮಾಡಬೇಕು, ಇದೆಲ್ಲ ಒಂದು ಪೂರಾ ಒಂದು ಲಿಸ್ಟ್ ಇತ್ತು, ಎಷ್ಟನ್ನು ಗಮನಿಸಿದ್ರು ಗೊತ್ತಿಲ್ಲ. ಮತ್ತೆ ನಂತರ ಗ್ರೌಂಡ್ ಗೊಬ್ಬರ ಕೊಡ್ತೀವಿ, ಬಳ್ಳಿನ ಕಟ್ಟಬೇಕು, 3 ಸರ್ತಿ ಕಟ್ಟಬೇಕು ಬಳ್ಳಿನ ಮರಕ್ಕೆ. ಅಡಿಕೆ ಮರ ಆದ್ರೆ 3 ಸರ್ತಿ, ಬೇರೆ ಮರಗಳಾದ್ರೆ 2 ಸರ್ತಿ. ಮತ್ತೆ ನಂತರ ಅದಕ್ಕೆ ಛತ್ ಕಡೆ ಗಿಡ ಹಾಕೋದು ಮತ್ತೆ ಮಣ್ಣು ಸ್ವಲ್ಪ ಏರಿಸೋದು ಅತಿ ಹೆಚ್ಚಲ್ಲಿ ಅಡ್ಡಾಡಿ ಅಷ್ಟೇ ಅಥವಾ ಮೊದಲನೇ ಸರ್ತಿ ಮತ್ತು ಪ್ರತಿ ವರ್ಷ ಒಂದು ಅಡ್ಡ ಎರಡು ಬೆರಳು ಅಂದ್ರೆ ಒಂದೂರು ಇಂಚು ಅಷ್ಟಕ್ಕೆ ನಾವು ಮಣ್ಣು ಏರಿಸಿ ಅದಕ್ಕೆ ನಾವು ಪರಗು ಕೊಡ್ತೀವಿ ಮತ್ತೆ ಒಂದು ರೌಂಡ್ ಬೋರ್ಡ್ ಮತ್ತೆ ಎರಡನೇ ಬಾರಿ ಗೊಬ್ಬರ ಮತ್ತೆ ಇಲ್ಲಿ ಯಾವುದಾದ್ರೂ ತೋಟದಲ್ಲಿ ನನಗೆ ಈ ಸಾಗರ ಈ ಭಾಗದಲ್ಲಿ ಮತ್ತೆ ಈ ಶಿವಮೊಗ್ಗ ಕೆಲವು ಭಾಗದಲ್ಲಿ ನಿಮಗೆ ಫೋನ್ ಸುಮಾರು ಬರುತ್ತೆ ಸರ್ ಈಗ ನಾನು ಕೊಡ್ಬೋದಾ ಅಂತ ಹಾಗಾಗಿಲ್ಲ ಮೊದಲು ಬೋರ್ಡ್ ಕೊಡಬೇಕು ಹಿಂದಿನ ವರ್ಷದಲ್ಲಿ ಆ ಜಾಗದಲ್ಲಿ ನಾಲ್ಕರಿಂದ ಪ್ರತಿ ಎಕರೆಗೆ ನಾಲ್ಕರಿಂದ ಐದು ಬಳ್ಳಿಯಷ್ಟು ಸತ್ತಿದ್ದರೆ ಅಲ್ಲಿ ಫೈಟ್ ಆಫ್ ತರ ಜೀವಂತ ಇದೆ ಅಂತ ನಮ್ಮ ಮೊದಲು ಆದ್ಯತೆ ಬಂದ ಕಾಯ್ದನ್ನ ಅಲ್ಲೇ ನಿಲ್ಲಿಸ್ಬಿಡ್ಬೇಕು ಸೊ ಅವಾಗ ನಾವು ಮಾಡಬೇಕು ಅಂದ್ರೆ ಎರಡೊಂದು ಬೋರ್ಡ್ ಮಧ್ಯದಲ್ಲಿ ನಾವು ಒಂದು ಮೆಟಲೈಸಿಲ್ ಮ್ಯಾಂಗೋಸಲ್ ತಪ್ಪರ ಮೆಟಲೈಸಿಲ್ ಸಿಒಸಿ ಎರಡು ಸೇರಿಸಿ ನಾವು ಸಿಂಪಡಣೆ ಮಾಡ್ತೀವಿ ಮೆಟಲೈಸಿಲ್ ಇನ್ನೂರು ಗ್ರಾಮ್ 35% ಸಿಒಸಿ 400 ಗ್ರಾಮ್ ಎಲ್ಲ ಇದು 200 ಲೀಟರ್ಗೆ ಅದು ತೆಗೆದು ಸಿಂಪಡಣೆ ಮಾಡ್ತೀವಿ ಬೋರ್ಡ್ ಮತ್ತೆ ಮೆಟಲೈಸಿಲ್ ಸಿಒಸಿ ನಂತರ ಬೋರ್ಡ್ ಈ ಕ್ರಮದಲ್ಲಿ ಆಲ್ಮೋಸ್ಟ್ 98% ವರೆಗೂ ಕೂಡ ಅಲ್ಲಿ ರೋಗ ಇರೋದಿಲ್ಲ ರೋಗ ಇರುತ್ತೆ ಅಂತ ಅನ್ಬೇಕಾದ್ರೆ ನೀವು ಕೆಳಭಕ್ಕದ ನೆಲಮಟ್ಟದಲ್ಲಿ ಇರೋಂತ ಕೆಲವು ರನ್ನರ್ಸ್ ನ ನೀವು ಜುಲೈ 2ನೇ ವಾರದಲ್ಲಿ ನೋಡಿ ಕಪ್ಪು ಮಚ್ಚೆಗಳು ಬಂದು ಅದಕ್ಕೊಂದು ನಿರ್ದಿಷ್ಟ ಆಕಾರ ಇಲ್ಲ ಅಂತ ಅಂದ್ರೆ ಅದು ಫೈಟ್ ಆಗ್ತಾರೆ ಅಂತ ಶುರು ಆಗಿರೋ ರೋಗ ಸೊ ಅದರ ಮೇಲೆ ನಾವು ಮುಂದಿನ ಕ್ರಮಗಳು ಅಳವಡಿಸ್ಕೊಳ್ಬೇಕಾಗುತ್ತೆ ಇನ್ನು ಇವೆಲ್ಲ ಸಕ್ಸಸ್ ರೇಟ್ ತೋಟಗಳು ಇದು ಇಲ್ಲಿ ಏನ್ ಮಾಡಿರೋದು ಇಷ್ಟೇ ಇದು ಎಲೆ ಚುಕ್ಕಿ ರೋಗ ಬರೋಂತ ಜಾಗ ಫೈಟ್ ಆಫ್ ತರ ಬರೋಂತ ಜಾಗ ಆದ್ರೆ ಇಲ್ಲಿ ಮರಗಸಿ ಮತ್ತೆ ನಂತರ ಬೋರ್ಡ್ ಅದನ್ನ ಅಚ್ಚುಕಟ್ಟಾಗಿ ಮಾಡಿದೆ ಇಲ್ಲಿ ನಮಗೆ 1 ಎಕರೆಗೆ 600 ಕೆಜಿಯಷ್ಟು ಕಾಳುಮೆಣಸು ಮತ್ತು 1 ಟನ್ನಷ್ಟು ಅರೇಬಿಕ ಕಾಫಿ ಇದು ಸಿಕ್ಕೇ ಸಿಗ್ತಾ ಇದೆ ಇದು ಸಾಧಾರಣ 3,400 ಎಕರೆದು ಜಾಗ ಇಲ್ಲಿ ಯಾರಾದರೂ ಕಳಸ ಭಾಗದ ಕೆಲವು ರೈತರಿದ್ರೆ ಈ ಅಂಶಗಳನ್ನು ಅಳವಡಿಸಿಕೊಳ್ಬೇಕು ನಾವು ಗಮನ ಇಟ್ಟು ನಾವು ನೋಡಿದಾಗ ನ್ಯಾಚುರಲ್ ವೇರಿಯಂಟ್ಸ್ ಅಂತ ಕಾಣ್ತದೆ ನಮಗೆ ನಾವು ಇವರು ಲಕ್ಷ್ಮಣ್ ಗೌಡ್ ಅವ್ರ ಹ್ಯಾಬಿಟ್ ಅಲ್ಲಿ ಸಿಕ್ಕಿದ್ದು ವೆರೈಟಿಗಳು ತಂದು ಆಗ್ತಾ ಇರ್ತಾರೆ ಆ ವೆರೈಟಿ ಹೆಸರುಗಳನ್ನು ತೆಗೋದಿಲ್ಲ ಆದ್ರೆ ಎಲ್ಲಾ ಸತ್ತು ಮುಗಿರೋದು ಕೆಲವು ವೆರೈಟಿಗಳು ಇರುತ್ತೆ ಅದೇ ನಮಗೆ ಮುಂದಿನ ಸೋರ್ಸ್ಗೆ ಒಂದು ವೆರೈಟಿಗಳಾಗ್ತದೆ ಅದನ್ನ ಇಲ್ಲಿ ತಗೊಂಡಿರೋದು ಇಲ್ಲಿ ಬೇರೆದೆಲ್ಲ ಫೇಲ್ ಆದ್ರೂ ಕೂಡ ಈ ನ್ಯಾಚುರಲ್ ಟಾಲರೆನ್ಸ್ ಇದೆಯಲ್ಲ ಅದ್ರ ಆಸ್ಪೆಕ್ಟ್ ಇದೆ ಅದನ್ನೇ ಅಲ್ಲಿ ಎನ್ಕ್ಯಾಶ್ ಮಾಡಿ ನಮ್ಮ ರೈತರಿಗೆ ನಾವು ಮಾರ್ಗದರ್ಶನ ಕೊಡ್ತಾ ಇದ್ದೀವಿ ಈಗಾಗಲೇ ಕೆಲವು ರಿಜಿಸ್ಟರ್ಡ್ ವೆರೈಟಿಗಳು ನೀವು ರಿಲೀಸ್ ಆಗಿದ್ದು ನೀವು ನೋಡಿದೀರ ಇದು ಇದೇ ರೀತಿಯಿಂದ ಬರುತ್ತೆ ಮೋಸ್ಟ್ಲಿ ಈ ಇವರ ಜಾಗದಲ್ಲಿ ನಾವು 4 ಈ ತರ ಗಿಡಗಳನ್ನ ನಾವು ಆಗ್ಲೇ ಐಡೆಂಟಿಫೈ ಮಾಡಿದೀವಿ ಅದು ಮುಂದಿನ ವೆರೈಟಿಗಳು ಆಗುತ್ತೆ ಮುಂದೆ ಹೋಗಿ ಇನ್ನು ಅದೇ ಕ್ರಮಗಳು ಫರ್ಟಿಲೈಸರ್ ಬೋರ್ಡ್ ಸೊ ಇಷ್ಟು ಇಲ್ಲಿ ಈಗಲೂ ಕೂಡ ನಮಗೆ ಕೆಲವೊಂದು ಇದಕ್ಕೆ ನಮಗೆ ಗೊತ್ತಿಲ್ಲ ತೋಟ ಚೆನ್ನಾಗಿ ಬಂದಿರುತ್ತೆ ನೀರಿನಲ್ಲಿ ಮುಳುಗಿದ್ರೆ ನೆಕ್ಸ್ಟ್ ಏನಿದ್ರು ಅದು ಎಲ್ಲೋ ಹಿಂಗಾಗಿ ಹೋಗ್ತಾನೆ ಇರುತ್ತೆ ಅದು ನಮ್ಮ ಡಾಕ್ಟರ್ ವಿವೇಕ್ ಅವರು ಇನ್ನು ಚೆನ್ನಾಗಿ ಹೇಳ್ತಾರೆ ಯಾವ ಕಾರಣಕ್ಕೆ ಆಗ್ಲಿ ಅಡಿಕೆ ತೋಟದಲ್ಲಿ ನೀರು ನಿಲ್ಬಾರ್ದು ಬಸಿಗಾಗಿ ವ್ಯವಸ್ಥೆ ಇರಲೇಬೇಕು ಅದೊಂದು ಮತ್ತೆ ನಂತರ ಮೀಲಿಬಗ್ಗು ಈಗಿನ ಸಿಗಂತ ರೆಕಮೆಂಡೇಶನ್ ಪ್ರಕಾರ ಮೀಲಿಬಗ್ಗು ನೆಮಟೋಡು ಫ್ಯೂಸರಿಯಂ ಕಾಂಪ್ಲೆಕ್ಸ್ ನ ನಾವು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡೋಂತ ಸದ್ಯದಲ್ಲಿ ಯಾವುದು ಒಂದು ಇದಿಲ್ಲ ಏನೋ ತಾತ್ಕಾಲಿಕವಾಗಿ ಸಪ್ರೆಸ್ ಮಾಡ್ತಾ ಇದೀವಿ ಅಷ್ಟೇ ಹೊರತು ಅದನ್ನ ಪೂರ್ತಿ ನಿಯಂತ್ರಣ ಮಾಡ್ಲಿಕ್ಕೆ ನಮ್ಗೆ ಫೇಲ್ ಆಗ್ತಾ ಇಲ್ಲ ಆಮೇಲೆ ನೀರಲ್ಲಿ ಇದು ಚಾನ್ಸ್ ಕೆಲಸದ ಏನಾಗುತ್ತೆ ನಾವೊಂದು ಕಡೆ 60 ಟನ್ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಿದ್ರು ಆದ್ರೆ 38 ಟನ್ ಪೂರ್ತಿ ಹೊರಟೆ ಹೋಯ್ತು ಬರೀ 1/2 ಗಂಟೆ 4 ಇಂಚ್ ಮಳೆ ಬಂತು ಪೂರ್ತಿ ಆ ಪ್ಲಾಟ್ ನೀರಲ್ಲಿ ಮುಳುಗಿತು ಮತ್ತೆ ಮುಂದಿನ ವರ್ಷಗಳಲ್ಲಿ ಪೂರ್ತಿ ನಾವು ಕಳ್ಕೊಂಡ್ವಿ ಇಲ್ಲಿ ನಮ್ಮಲ್ಲಿ ಒಬ್ಬರು ಚಾಂಪಿಯನ್ ಇದ್ದಾರೆ ಅಮಾನುಲ್ಲ ಅವ್ರು ಹೇಳೋದು ಸರ್ ನೀವು ಬಾಂಧಲೆ 2 ಗ್ಲಾಸ್ ನೀರು ನಿಂತರು ಸಾಕು ಮೆಣಸಿನ ಬುಡದಲ್ಲಿ ಅದು ಹೋದಂಗೆ ಅಂತ ನೀರ ಮುಂದೆ ಸತ್ಯ ಯಾಕಂದ್ರೆ ಅವರು ಅದೇ ತರನೇ 2.5 ಇಂಚು 2.5 ಅಡಿ ಆಳದ್ದು ಬಸಿದವರೇ ಮಾಡಿರ್ತಾರೆ ಅದೇ ತರ ಯಾವ ಕಾರಣಕ್ಕೂ ಕೂಡ ನಿಲ್ಸಲಿ ಬುಡಗಾಗಲು ನೀರು ನಿಲ್ಬಾರ್ದು ಆ ರೀತಿ ಅವರು ವ್ಯವಸ್ಥೆ ಮಾಡಿರ್ತಾರೆ ಇದನ್ನ ನಮ್ಮ ಸ್ಪೈಸಸ್ ಬೋರ್ಡ್ ಮೆಂಬರು ಮತ್ತೆ ಪಾಟೀಲ್ ಸರ್ ಹೇಳ್ತಾ ಇದ್ರು ಇದು ಪ್ರಾಡಕ್ಟ್ ಡೈವರ್ಸಿಫಿಕೇಶನ್ ಆಗ್ಬೇಕು ಅದ್ರಲ್ಲಿ ನಾವು ಬರೀ ಬ್ಲಾಕ್ ವೈಟ್ ಜೊತೆಗೆ ಗ್ರೀನ್ ಪಿಂಕ್ ಪೇಪರ್ ಡಿಹೈಡ್ರೇಟೆಡ್ ಗ್ರೀನ್ ಪೇಪರ್ ಮತ್ತೆ ಪೆಪ್ಪರ್ ಪೌಡರ್ ಇಂಥದ್ದೆಲ್ಲ ಪ್ರಾಡಕ್ಟ್ ಡೈವರ್ಸಿಫಿಕೇಶನ್ ಮುಂದೆ ನನ್ನ ಆಗ್ಬೇಕು ಡೀಟೈಲ್ ಅಂದ್ರೆ ನಾನು ಮೇನ್ ಔಟ್ಲೈನ್ಸ್ ಏನೇನ್ ಬೇಕು ಅದನ್ನ ನಾನು ಹೇಳಿದೀನಿ ಇನ್ನು ಕೀಟಗಳ ಬಗ್ಗೆ ಬಂದಾಗ ಯಾವಾಗಷ್ಟೇ ಗ್ರೋಯಿಂಗ್ ಪಾಯಿಂಟ್ ಬೆಳೀತಾ ಇರೋದ್ರಲ್ಲೇ ನಮ್ಗೆ ಕೆಲವು ಫೋಲಿಯೇಜ್ ಬರುತ್ತೆ ಇದು ಗಾರ್ಮೆಂಟ್ ಅಂದ್ಬಿಟ್ಟು ಒಂದು ಬೆಸ್ಟ್ ಇದನ್ನ ಸತಿ ನಾವು ಲೀವ್ ಸ್ಪಾಟ್ ಅಂತ ಓವರ್ ಲುಕ್ ಮಾಡ್ತೀವಿ ಇದರ ನಿಯಂತ್ರಣಕ್ಕೆ ಮಾತ್ರ ಮೇ ಮತ್ತೆ ಸೆಪ್ಟೆಂಬರ್ ಅಲ್ಲಿ ನಾವು ಯಾವುದಾದ್ರೂ ಒಂದು ಕೀಟನಾಶಕನ ನಾವು ಮಾಡ್ತೇವೆ ಇಲ್ಲಿ ನಾನು ಬಾವಿ ಬರ್ತಾರ ಎಲ್ಲಾ ಕೀಟಗಳು ಜನರು ಪ್ರಸ್ತಾಪ ಮಾಡಲಿಕ್ಕೆ ಹೋಗುದಿಲ್ಲ. ಇಲ್ಲಿ ಬೇಕಾಗಿರೋದು ಕೆಲವೇ ನಿಮಿಷದಲ್ಲಿ ಏನು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಮೆಷರ್ ಇದೆಯೋ ಅಷ್ಟಕ್ಕೆ ಮಾತ್ರ ನಾವು ಇಲ್ಲಿ ಚರ್ಚೆ ಮಾಡೋಣ. ಆ ಗ್ರೋಯಿಂಗ್ ಟಿಪ್ ಎಲ್ಲಕ್ಕೂ ಬೇಕಾಗಿಲ್ಲ, ಗ್ರೋಯಿಂಗ್ ಟಿಪ್ ಮಾತ್ರ ನಾವು ಒಂದು ಕೀಟನಾಶಕ ಮತ್ತು ಇದು ಮಾತ್ರ ಆಗಸ್ಟ್ ಕೊನೆಯ ವಾರದಿಂದ ಹಿಡಿದು ಅಕ್ಟೋಬರ್ ಮೊದಲೇ ವಾರ ಕೂಡ ಅದು ಇದಕ್ಕೆ ಗಾರ್ಬೇಜ್ ಬರೋ ಅಂತ ಅವಕಾಶಗಳಿರುತ್ತೆ. ಆಗಿನ ಟೈಮ್ನಲ್ಲಿ ಇದೊಂದು ಸೊಳ್ಳೆ ತರ ಒಂದು ಫ್ಲೈ ಮೂಲಕ ಬರುತ್ತೆ, ಅದು ಅದು ಮಣ್ಣು ಕಕ್ಕೂನಲ್ಲಿ ಇರುತ್ತೆ, ಅದು ಸಾಫ್ಟ್ ಆದ ತಕ್ಷಣ ಅದು ಬಂದು ಆ ಎಲೆಗಳ ಮೇಲೆ ಮತ್ತೆ ಸ್ಟೆಮ್ ಮೇಲೆ ಅದು ಮೊಟ್ಟೆ ಇಡುತ್ತೆ, ಒಳಗಡೆ ಪಿಂಕ್ ಕಲರ್ದು ಮ್ಯಾಗಟ್ಸ್ ಬರುತ್ತೆ. ಸೊ ಇದು ಪ್ರಾಣಿಕ ಹಂತದಲ್ಲೇ ನಾವು ಗುರುತಿಸಿ ಅದನ್ನ ಸಿಂಪಡಣೆ ಮಾಡಿದ್ರೆ ಅದನ್ನ ತಗೋಬಹುದು. ಬೋಳ ಹೊಡಿಬೇಕಾದ್ರೆ ಈಗಂತೂ ಬಹಳ ಎಫಿಷಿಯಂಟ್ ಸ್ಪ್ರೇಯರ್ಸ್ ಎಲ್ಲ ಬಂದಿದೆ. ಅಲ್ಲಿಂದ ಸಕ್ಸಸ್ ಸ್ಟೋರಿ ಹಿಂದೆ ಟೋಟಲ್ ಕವರೇಜ್ ಏನುಂಟೋ ಅದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಅಡಿಕೆ ತೋಟದ್ದು. ಈಗ ವಿಶ್ವೇಶ್ವರ ಭಟ್ ಅವರು ಹೇಳ್ತಾ ಇದ್ರು, ನಮ್ದು ಈಗ ನಮ್ ಗೋಡನೇ ಸಾಕಾಗ್ತಲ್ಲ ಮೆಣಸಿಡ್ಲಿಕ್ಕೆ ಅಂತ. ಅದಕ್ಕೆ ಸಿಗಿ ಏನಂತಂದ್ರೆ ಈ ಸಿಸ್ಟಮ್ ಬಂದ ಮೇಲೆ ಎಫಿಷಿಯಂಟ್ ಸ್ಪ್ರೇಯರ್ಸ್ ಬಂದ ಮೇಲೆ ರೋಗಗಳು ರೋಗ ಆಗಿಲ್ಲ. ರೋಗಗಳು ಇರೋದು ಬೆಳೆಗಾರ ತಲೆನಲ್ಲಿ ಗಿಡಗಳಲ್ಲಿಲ್ಲ. ಅವರು ಇಲ್ಲಿಗೆ ಗಿಲ್ಟ್ ಬಂತು ಎಲ್ಲೋ ಬಂತು ಅಂತ ಅವರು ಬಿಟ್ಬಿಡ್ತಾರೆ ಹೊರತು ಪ್ರಯತ್ನ ಪಟ್ಟಾಗ ಖಂಡಿತ ನಾವೆಲ್ಲ ಉಳಿಸ್ಕೊಳ್ಬಹುದು. ಈಗ ಇಲ್ಲಿ ರಾಮಾನಲ್ಲಿ ಇದ್ದಾರೆ ಮತ್ತೆ ನಮ್ಮ ಕೆ ಎಸ್ ಎಸ್ ಆರ್ ಇದ್ದಾರೆ, ಲಕ್ಷ್ಮಣ್ ಗೌಡರು. ಲಕ್ಷ್ಮಣ್ ಗೌಡ್ರದ್ದು ಈ ವರ್ಷ ನಾವು 3 ಸತಿ ಸ್ಪ್ರೇ ಮಾಡಲೇಬೇಕಾಗುತ್ತೆ, 5 ಸತಿ ಗೊಬ್ಬರ ಹಾಕಲೇಬೇಕಾಗುತ್ತೆ. 10 ದಿವಸದಲ್ಲಿ 23 ಇಂಚ್ ಮಳೆ ಬಂತು. ಅವಾಗ ನಾವು ಒಂದು ಸ್ಪ್ರೇಗೆ ತಯಾರಾಗ್ಬಿಟ್ರೆ ನಾವು ಅದನ್ನ ರೋಗನ ಎಲ್ಲಿದ್ಯೋ ಅಲ್ಲೇ ನಿಲ್ಲಿಸ್ಬಿಡ್ಬೋದು. ಅದಾಗಿದೆ. ಇದು ಟೋಟಲ್ ಕವರೇಜ್ ನಾವು ನೋಡ್ತಾ ಇರೋದು. ಅಡಿಕೆ ಎಲೆ ಚುಕ್ಕಿ ರೋಗ ಹೆದರಬೇಡಿ. ಎಲೆ ಚುಕ್ಕಿ ರೋಗ ನಮ್ಮ ತಲೆ ಸೇರ್ಕೊಂಡು ನಮ್ಮ ತಲೆ ಹಾಳು ಮಾಡ್ತಾ ಇದೆ ಹೊರತು ಅದು 30% ಖಂಡಿತ ನಮ್ಮ ತಪ್ಪಿಂದ. ನೀವು ಯಾವ ಮಳೆ ಜಾಸ್ತಿ ಬಂದಾಗ ಮೂರನೇ ಸ್ಪ್ರೇ ಆಕ್ಟ್ ಮಾಡಲಿಲ್ಲ. ಸುಳ್ಳೇದ ಹತ್ರ 230-280 ಇಂಚು ಮಳೆ ಬರೋದು ಕೆಲವು ಸ್ಪಾಟ್ಸ್ ಇದೆ. 3 ಸ್ಪ್ರೇ ತಿಂಗಳಿಗೆ ಒಂದ್ಸತಿ ನಾವು ಬೋರ್ಡ್ ಹೊಡ್ಕೊಳ್ತೀವಿ. ಅಡಿಕೆ ಕೊಳೆ ರೋಗ ಬರ್ದಂಗೆ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಅದು ಮಾಡ್ತಾ ಇದ್ದಾರೆ ರೈತರು. ಸೊ ಹಾಗೇನೆ ಜಾಗಕ್ಕೆ ವಾತಾವರಣ ತಕ್ಕಂತೆ ನಾವು ಸ್ವಲ್ಪ ಅಡಾಪ್ಟ್ ಆದ್ರೆ ಖಂಡಿತ ನಮ್ಮ ಬೆಳೆನ ನಾವು ಸಂರಕ್ಷಣೆ ಮಾಡಬೇಕು. ಇಲ್ಲಿ ನಾನು ಹೇಳಕ್ ಹೊರಟಿರೋದು ಏನಂತಂದ್ರೆ 2 ನೋಡಲ್ ಕಟಿಂಗ್ಸ್ 3 ನೋಡಲ್ ಕಟಿಂಗ್ಸ್ ಗಿಂತ ಸಿಂಗಲ್ ನೋಡಲ್ ಕಟಿಂಗ್ಸ್ ಅಲ್ಲಿ ಸಕ್ಸಸ್ ರೇಟ್ ಜಾಸ್ತಿ. ನಿಮ್ಮ ಮಗನ ಕೇಳಿ ಅಮ್ಮನಲ್ಲಿ ಅವರು ಅವ್ರು ಹೇಳ್ತಾನೆ ಕರೆಕ್ಟ್ ಆಗಿ ಬೇಡ ಅಪ್ಪ ಎರಡು ಅದು ಸಕ್ಸಸ್ ರೇಟ್ ಜಾಸ್ತಿ. ಬಟ್ ಒಂದಂದ್ರೆ ಗಿಡ ಹಾಕ್ಬೇಕಾದ್ರೆ ತುಳಿತೀವಲ್ಲ ಜಾಸ್ತಿ ತುಳಿದ್ರೆ ಅಥವಾ ನಾವು ಅದುಮಿದ್ರೆ ಕಂಕುಳಲ್ಲಿ ಕಳ್ಕೊಂಡ್ಬಿಡ್ತೀವಿ. ಅದೊಂದು ಎಚ್ಚರಿಕೆ ನಾವು ತಗೊಂಡ್ಬಿಟ್ರೆ ಅಥವಾ 6 ಅಡಿ 5 ಅಡಿ 5 ಎಲೆ ಅಷ್ಟು ಬಂದಾಗ 5 ರಿಂದ 6 ಎಲೆ ಬಂದಾಗ ಗಿಡ ಹಾಕಿದ್ರೆ ನಮ್ಗೇನು ತೊಂದರೆ ಇಲ್ಲ. ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ ಮತ್ತೆ ರೂಟ್ ಸಿಸ್ಟಮ್ ಬಹಳ ಚೆನ್ನಾಗಿ ಬಂದಿರುತ್ತೆ. ದಯವಿಟ್ಟು ನೀವು ಮುಂದೆ ಒಳ್ಳೆ ಸಕ್ಸಸ್ ಫುಲ್ ಪೆಪ್ಪರ್ ಕೂಡ ಹಾಕ್ಬೇಕು ಅಂತಂದ್ರೆ ಯಾವ ನಸಲ್ಲಿ ನೀವು ಗಿಡಗಳು ಕೊಂಡ್ಕೊಳ್ತಿರೋ ಒಂದು ಬ್ಯಾಗ್ ಓಪನ್ ಮಾಡಿ ಕೊಳು ಮುಂಡ್ಕೊಳ್ಬಿಟ್ಟು ನೀರಲ್ಲಿ ಅದನ್ನ ತೆಗಿರಿ. ಮಧ್ಯೆ ಏನಾದ್ರು ಕಪ್ಪಾಗಿ ಒಣಗಿರೋದಿತ್ತು ಚಿನ್ನ ಸಣ್ಣ ಗಂಟುಗಳಿದ್ದು ಅಥವಾ ತುಂಬಾ ಪ್ರೊಫ್ಯೂಸ್ ಸಣ್ಣ ಬೇರುಗಳಿದ್ರೆ ಖಂಡಿತ ಅದು ಫ್ರೀ ಕೊಟ್ಟರು ಕೂಡ ತಗೊಳ್ಬೇಡ. ಬೆಳ್ಳಿಗಿರ್ಬೇಕು ಇದೇ ತರ ದೃಢವಾಗಿರ್ಬೇಕು ಬೇರುಗಳು. ಅಷ್ಟಿದ್ರೆ ನೀವು ಹೆಚ್ಚು ಕಡಿಮೆ ಎಲ್ಲನೂ ಏನಂದ್ರೆ ನೀವು ಕೊಡ್ತಿರಲ್ಲ ಒಂದು ಒಂದು ಸೀರೆ ತಗೊಂಡ್ರೆ 2 ಸೀರೆ ಫ್ರೀ ಅಥವಾ ಶರ್ಟ್ ಪೀಸ್ ಪ್ಯಾಂಟ್ ಪೀಸ್ ಫ್ರೀ. ಆದ್ರೆ ಒಂದು ಗಿಡ ತಗೊಂಡೋಗ್ಬಿಟ್ಟು 3 ಕಾಯಿಲೆಗಳು ಫ್ರೀ ಆಗಿ ತಗೊಂಡ್ಬರೋದು. ಆ ಕೆಲಸ ನಾವು ಮಾಡಕ್ಬೇಡ. ಓಪನ್ ಮಾಡಿ ನೋಡಿ ಅದು ಬೇರೆ ಎಲ್ಲ ಚೆನ್ನಾಗಿದ್ರೆ ಮಾತ್ರ ನಾವು ಗಿಡನ ಹಾಕ್ತೇವೆ. ಮೋಸ್ಟ್ ಎಫೆಕ್ಟಿವ್ ಲಾರ್ಜೆಸ್ಟ್ ನರ್ಸರಿ ಕುಂಭಕಲ್ಪಿದು ಎಲ್ಲ ಸರ್ಪಂಟ್ ಏನಂತೆ ಇದು. ಈಗ ಇದು ನಮ್ಮ 14 ನಮ್ಮ ನರ್ಸರಿ ಮಿತ್ರರ ಹತ್ರ ಇದು ಒಂದು ಈಗ ಪ್ರಾಕ್ಟೀಸ್ ಆಗಿದೆ. ಇದಕ್ಕೆ ಒಂದು ರೆಗ್ಯುಲರ್ ಪೆಸ್ಟಿಸೈಡ್ ಸ್ಪ್ರೇ ನ್ಯೂಟ್ರಿಯಂಟ್ ಸ್ಪ್ರೇ ಎಲ್ಲಾನ ಮೇಂಟೈನ್ ಮಾಡಬೇಕು. ಪ್ರತಿ ಒಂದು ಜಾಗನೂ ಪೇರ್ ಮೆಟೀರಿಯಲ್ ನಾವು ಮಾನಿಟರ್ ಮಾಡಬೇಕು. ಯಾವ ನಂಜುರೋಗ ಸಿಂಪ್ಟಮ್ಸ್ ಏನಾದ್ರೂ ಲೈಟ್ ಯೆಲ್ಲೋ ಕಲರ್ ಇದ್ರೆ ಅದನ್ನ ನಾವು ಬಿಟ್ಟಾಕೊಳ್ಬೇಕು. ಯಾವ್ದು ಹಸಿರಾಗಿ ಉಂಟು ಅದನ್ನೇ ಮಲ್ಟಿಪ್ಲೈ ಮಾಡಿ ನಾವು ಮುದ್ರ ತಗೊಂಡ್ಬೋದು. ತುದಿ ಬೆಳೀತಾರ ತುದಿಯಿಂದ 2ನೇ ಅಥವಾ 3ನೇ ಗಂಟೆಯಲ್ಲಿ ನಾವು ಬಾಲ್ಸ್ ಹಾಕಿ ಅದು ರೂಟಿಂಗ್ ಮೀಡಿಯಾ ಹಾಕಿದ್ರೆ ಅದೇ ಇನ್ಸ್ಟೆಂಟ್ನೇ ನಾವು ಅದನ್ನ ನಾವು ಮಲ್ಟಿಪ್ಲೈ ಮಾಡ್ಬೋದು. ನಾವೇನು ದೊಡ್ಡದು ಸ್ಟ್ರಕ್ಚರ್ ಏನು ಬೇಕಾಗಿಲ್ಲ. ಕೊಡಗಿದ್ದು ಎಲ್ಲ ಒಣಗಾಕಿದ್ರೆ ಸರ ಬರ್ತಿಲ್ಲ, ಮುಖ್ಯ ಕಾರಣ ಏನು ಗೊತ್ತಾ? ಬಾಡ್ನ ವೈರಸ್. ಆ ಬಾಡ್ನ ವೈರಸ್ ರಿಜುನೇಟ್ ಮಾಡ್ಲಿಕ್ಕೆ ಈಗ ಹೊಸ ಗಿಡಗಳು ಆಗ್ತಾ ಇದೆ. ಈಗ ಯಾವ್ದು ಹಳದಿ ಆಗಿದ್ವು ಆ ತೋಟಗಳಲ್ಲಿ ಇದ್ದ ಹಸರಾಗ್ತಾ ಇದೆ. ಅದೇ ಕೊಡಗಿದ್ದು ಕೊಡಗು ಅಂತ ಟೈಮಲ್ಲಿ 22,000 ಮೆಟ್ರಿಕ್ ಟನ್ ಕೂಡ ಅಷ್ಟು ಕೆಪಾಸಿಟಿ ಇತ್ತು ಪೆಪ್ಪರ್ ಪ್ರೊಡಕ್ಷನ್ಗೆ. ಬಟ್ ಇದರಲ್ಲಿ 2 ವೈರಸ್ ಬರ್ತಾ ಇದೆ ಜಾಸ್ತಿ ಬರ್ತಾ ಇರೋದು. ಪೆಪ್ಪರ್ ಎಲ್ಲೋ ಮಾಟ್ಲು ವೈರಸ್, ಕುಕುಂಬರ್ ವೈರಸ್ ಒಂದೇ ಕಡೆ. ಇದಕ್ಕೆ ಬೇರೆ ಯಾವುದು ಮದ್ದಿಲ್ಲ. ಏನಿದ್ರು ವೈರಸ್ ಫ್ರೀ ಮೆಟೀರಿಯಲ್ ನಾವು ಪ್ರೊಡ್ಯೂಸ್ ಮಾಡ್ಕೊಳ್ಬೇಕು, ಅದು ನಾವು ಟ್ರೈನ್ ಮಾಡ್ತಾ ಇರಬೇಕು. ಎಂತೇ ನಾವು ಬಯೋಕೆಮಿಕಲ್ ಪ್ಯಾರಾಮೀಟರ್ಸ್ ಉಪಯೋಗಿಸಿದ್ರು ಕೂಡ 2% ಎರರ್ ಇದ್ದೇ ಇರುತ್ತೆ. ನಾವು ಕಣ್ಣಲ್ಲಿ ನೋಡಿ ತೆಗೆದ್ರು ಕೂಡ ಆ 2% ಎರರ್ ಇದ್ದೇ ಇರುತ್ತೆ. ಸೊ ಅದನ್ನ ನಾವು ನಮ್ಮ ಆದ್ಯತೆ ಏನಿದ್ರು ಓಎಸ್ ಥ್ರೀ ಪ್ಲಾಂಟ್ಸ್ ಇದಂತೂ ಈಗ ಆಗ್ತಾ ಇದೆ. ಇನ್ನು ಅದು ಹೇಗಿರುತ್ತೆ ಫೀಲ್ಡ್ ಸಿಂಪ್ಟಮ್ಸ್, ಕುಕುಮ ಮತ್ತು ಬಾಡ್ನ ವೈರಸ್ ಹುಡುಗಾಗ ತೆಗೆದು ಕೇಳಿದ್ರೆ ಅದು ಇಲ್ಲಿಗೆ ಬಂದ ಕಾಣಿಸುತ್ತೆ. ಇನ್ನು ಇಲ್ಲಿ ನಮ್ಗೆ ಅನಂತ ರಾಮಕೃಷ್ಣ ಅಂದ್ಬಿಟ್ಟು ಇದ್ದಾರೆ, ಅವರು ಬೇರೆ ಪಯ್ಯಾನಿ ಮತ್ತೆ ತೂಕುಮಾರದಲ್ಲಿ ಹಾಕಿದ್ದಾರೆ, ಒಳ್ಳೆ ಬೇರೆ ಫ್ರೆಂಡ್ಸ್ ಆಯಿಲ್. ಆದ್ರೂ ಕೂಡ ಇಲ್ಲಿ ಬಸ್ಸಿಗಾಗಲಿ ವ್ಯವಸ್ಥೆ ಇದೆ. ಯಾವುದೇ ತೋಟ ನಾವು ಶುರು ಮಾಡೋದಕ್ಕೆ ಮುಂದೆ ಬಸ್ಸಿಗಾಗಲಿ ಮಾಡೋದು ಒಂದು ಆದ್ಯತೆ, ಅದ್ರ ಪ್ರಕಾರ ನಾವು ಮುಂದೆ ಹೋಗ್ತೀವಿ. ಇನ್ನು ಅಲ್ಲಿ ಪಕ್ಕದ ಅಡಿಕೆ ತೋಟಗಳಲ್ಲಿ ಅಲ್ಲಿ ಕೂಡ ಅಷ್ಟೇ, ನಾವು ಆ ಬಸ್ಸಿಗಾಗಲಿ ಮಾಡಿ ಬಳ್ಳಿನ ಕರೆಕ್ಟ್ ಆಗಿ ಕಟ್ಟಿನೇ ನಾವು ಅದನ್ನ ತಿದ್ದ ಬಳ್ಳಿ ತಿದ್ದದು ಅದೊಂದು ಪ್ರಾಕ್ಟೀಸ್ ನೀವು ಮಾಡ್ಬೋದು. ಈಗ ಇಲ್ಲಿ ನಾನು ಕೂತಾಗ್ಲಿ ಕೂಡ ಒಬ್ರು ಕೇಳ್ತಾ ಇದ್ರು, ಜಂಗಿರಿ ರೈತರು, ಸರ್ ಪದೀರು ನಾನಾಗ್ಲೇ ಸೋತ್ ಕೊಟ್ಟಿದ್ದೀನಿ, ನೀರು ಜಾಸ್ತಿ ಆಗಿದೆ, ನಾನು ಯಾವ ವೆರೈಟಿ. ಸೊ ಇವೆಲ್ಲ ಇದೆ, ವಿಜಯ ಅಂದ್ಬಿಟ್ಟು ಒಂದು ವೆರೈಟಿ, T9 ಅದಂತೂ ಎಲ್ಲ ಏರಿಯಾಕ್ ಬರುತ್ತೆ, T3 ಅದು ಕೂಡ ಚೇಡೆಡ್ ಏರಿಯಾಕ್ಕೆ ಬರುತ್ತೆ, T8 ಅದು ಒಂದು ಒಳ್ಳೆ ತುಂಬಾ ಒಳ್ಳೆ ವೆರೈಟಿ, ಅದು ಆಕ್ಚುಲಿ ಫರ್ಲೋಟನ್ ವೆರೈಟಿ, ನಾವೇನೆ ಅದಕ್ಕೆ ಉಪೇಕ್ಷೆ ಮಾಡಿದೀವಿ, ತುಂಬಾ ಒಳ್ಳೆಯದು. ಅದು ಕೂಡ ಎಲಿವೇಶನ್ ಜಾಸ್ತಿ ಇದ್ದು ಕಡಿಮೆ ಒಳ್ಳೆ T8 ಹಾಕೊಳ್ಬಹುದು. ಮತ್ತೆ ಈಗಂತೂ ICR ಚಂದ್ರ ಅನ್ನೋದು ಹಾರ್ಟ್ ಫೇವರಿಟ್. ನಾವು ಸೋಲ್ತಾ ಇರೋದು ಫೈಟ್ ಆಫ್ ತರ ಅಂತ ಜುಲೈ ಮೊದಲೇ ವಾರದಿಂದ ಹಿಡಿದು ಅಕ್ಟೋಬರ್ ವರೆಗೂ ಕೂಡ ನಾವು ನೋಡ್ಕೊಳ್ಬೇಕು. ಮುಖ್ಯವಾಗಿ ಎಲ್ಲಾ ಏರಿಯಾದಲ್ಲೂ ಕೂಡ ನಾವು ಸೋಲ್ತಾ ಇರೋದು ಮುಖ್ಯವಾಗಿ ಫೈಟ್ ಆಫ್ ತರ ಅಂತ 18 ವರ್ಷದವರೆಗೂ ಹೋಗಿದ್ವಿ. ಆದ್ರೆ ಒಂದು ಟೈಮ್ನಲ್ಲಿ ಎಲ್ಲಾ ಬಳ್ಳಿ ನಮ್ಮ ಹತ್ರ ಉಳಿದಿದ್ದೇವೆ ಅವರ ಜಾಗದಲ್ಲಿ, ಅದು 30 ಟನ್ ದಾಟಿರೋದು ಪ್ರೊಡಕ್ಷನ್. ಹೌದಾ ಅಲ್ವಾ? ಅದು ಅದಕ್ಕೆ ಈಗಾಗಲೇ ನಾನು ಹೇಳಿದೆ, ನಾನು ಅದು ಮಳೆಗಾಲದಲ್ಲೇನೆ ಇರುತ್ತೆ, ಮಣ್ಣಲ್ಲಿ ಇರುತ್ತೆ, ಗಾಳಿ ಮೂಲಕ ಅದು ಹರಡುತ್ತೆ. ಮಣ್ಣಲ್ಲಿರ ರೋಗಾಣನ ನಿಯಂತ್ರಣ ಮಾಡಲಿಕ್ಕೆ ಕಾಪರ್ ಸಿಪ್ರೋರೇಟ್ ಅಥವಾ ಟ್ರೈಕೋಡರ್ಮಾ ಸೂಡೋಮೊನಸ್, ಗಾಳಿ ಮೂಲಕ ಬರ ಫೈಟ್ ಆಫ್ ತರ ನಿಯಂತ್ರಣಕ್ಕೆ ಮೋಡೋದ್ರಾವಣ ಸಿಂಪಡಣೆ 2 ಬಾರಿ, ಮತ್ತೆ 2 ಬಾರಿ ಮೋಡೋ ಮಧ್ಯದಲ್ಲಿ 1 ಬಾರಿ ಮೆಟ್ಲಾಕ್ಸಿಲ್ ಮ್ಯಾಂಥೋಸಿಲ್ ಅಥವಾ ಮೆಟ್ಲಾಕ್ಸಿಲ್ ಕಾಪರ್ ಸಿಪ್ರೋರೇಟ್ ಅದಿಷ್ಟು ನಾವು ಮಾಡಿ. ಈಗಂತೂ ಹೊಸ ಸಿಸ್ಟಮ್ಗಳು ಬಂದಿದೆ, ವೀಡ್ ಮ್ಯಾಟ್ ಹಾಕಿ ನಾವು ನಿಯಂತ್ರಣ ಮಾಡುವಂತದ್ದು. ಇದು ಒಳ್ಳೆ ಕರಿಮುಂಡ ಒಂದು ಸೆಲೆಕ್ಷನ್. ಈಗ ಹೊಸ ಹೊಸ ಪ್ಲಾಟ್ಗಳು ಈಗ ನಾವು ಮಾಡಬಹುದು. ಇಲ್ಲಿ ಬಯಲ್ಸೀಮೆಯಿಂದ ಬಂದವರು ಈಗೆಲ್ಲೂ ಆತಂಕ ವ್ಯಕ್ತಪಡಿಸ್ತಾ ಇರೋದು ಅಡಿಕೆ ಏರಿಯಾ ಜಾಸ್ತಿ ಆಗಿದೆ, ಏನ್ ಮಾಡೋದು? ನಾವು ಒಂದು 5 ಮಾಡೆಲ್ ಕ್ರಿಯೇಟ್ ಮಾಡಿದೀವಿ, ಚಳ್ಳಕೆರೆಯಲ್ಲಿದೆ, ದಾವಣಗೆರೆಯಲ್ಲಿದೆ, ಚಿತ್ರದುರ್ಗದಲ್ಲಿದೆ, ಆಮೇಲೆ ಮೈಸೂರು ಸುತ್ತಮುತ್ತಲೇ 5 ಮಾಡೆಲ್ಸ್ ಉಂಟು. ಯಾವುದು ನಿಮ್ಗೆ ಇಷ್ಟಪಡ್ತೀರೋ ಅಲ್ಲಿ ಬರ್ಬೇಕು, ಗುಂಪಲ್ಲಿ ಬರ್ಬೇಕು. ಇಂಡಿವಿಜುವಲ್ ಫೋನ್ ಮಾಡಿದ್ರೆ ಖಂಡಿತ ಇಲ್ಲ, ಒಂದು ಸಾಮೂಹಿಕ ಒಂದು ಪ್ರಯತ್ನ ತರ ಬನ್ನಿ. ಯಾವ ತರ ಮಾಡಲ್ ಬೇಕಾದ್ರೆ ನಿಮ್ಮ ಸಿಸ್ಟಮ್ಗೆ ಬರ್ಬೇಕು. ನಮ್ಮ ಸಿಸ್ಟಮ್ ಅಲ್ಲಿ ಕಾಳುಮೆಣಸು ಇರುತ್ತೆ, ಅಡಿಕೆನೂ ಇರುತ್ತೆ, ಮತ್ತೆ ಕಾಫಿನೂ ಇರುತ್ತೆ, 3. ಈಗ ಒಂದು ಹಿಡನ್ ನಮ್ಗೆ ಟ್ರೆಷರ್ ಏನಂತಂದ್ರೆ ಅದು ಎಲ್ಲ ಕಡೆ ನಾವು ಚಿನ್ನ ಉಂಟು, ವಜ್ರ ಉಂಟು, ಎಲ್ಲಾನು ನಮ್ಮ ಜಮೀನಲ್ಲೇ ಉಂಟು. ಆದ್ರೆ ನಾವು ಅದನ್ನು ತೊಗೊಳಕ್ ನಾವು ತಯಾರಿ ಇಲ್ಲ. ಅಡಿಕೆ ಮಧ್ಯೆ ಅಡಿಕೆಗೆ ಮೆಣಸು ಹಾಕಿ ಅಡಿಕೆ ಮಧ್ಯದಲ್ಲಿ ಕಾಫಿ ಹಾಕಿ. ಈಗ ನಾನು ಉದಾಹರಣೆ ಹೇಳ್ತೀನಿ, ಈ ವರ್ಷ 40-45% ಕಾಫಿ ಕಡಿಮೆ ಆಗಿದೆ. ಆದ್ರೆ 54,14,000 ಕಾಫಿ ಗಿಡದಿಂದ ಬಂದಿದೆ, 14,000. ಮತ್ತೆ ಹಾಗೆ ಈಗ ಹಾರ್ವೆಸ್ಟಿಂಗ್ ಕಮೆನ್ಸ್ ಆಗಿದೆ, 10 ಲ್ಯಾಕ್ ಅಲ್ಲ 10 ಟನ್ ನಮ್ಗೆ ಅದ್ರಲ್ಲಿ ಸಿಗುತ್ತೆ. ಅದನ್ನ ನೀವು ಇವತ್ತಿನ ರೇಟಿಗೆ ನೀವು ನೋಡ್ಕೊಳ್ಳಿ, 68 ಲಕ್ಷ ಅಂತ ಗ್ಯಾರಂಟಿ ಇದೆ. ಅಡಿಕೆಲಿ ಎಷ್ಟಿದೆಯೋ ಗೊತ್ತಿಲ್ಲ, ಆದ್ರೆ ಬದುಕಲಿಕ್ಕೆ ಮಾರ್ಗ ಉಂಟು. ಖಂಡಿತ ಅದಕ್ಕೆ ನಾವು ಉಪೇಕ್ಷೆ ಮಾಡಬೇಡ, ನಾವು ಪ್ರಯತ್ನ ಪಡೋಣ. ಮಂಚ ಹಾಕಿದ್ದು ಬೇರೆ ಮಾಡಲು ಇದೆಲ್ಲ ನಾವು ಸೋತ್ ಕೈ ಹೋಯ್ತು, ಫೈಟ್ ಆಫ್ ತರ ಬಂತು, ಅಂತರ್ಪ್ರೋಸ್ ಬಂತು, ಕೈ ತೊಳೆದಿರೋದಲ್ಲ, ದೃಢವಾಗಿ ನಿಂತು ಅದರಿಂದ ನಾವು ಕಂಟ್ರೋಲ್ ಮಾಡಿದ್ರೆ ಖಂಡಿತ ಯಾವುದೇ ಕಾಯಿಲೆ ಆಗಲಿ ಕೂಡ ನಾವು ಇಟ್ಟು ತೊಳ್ಬಹುದು. ಇನ್ನು ಹೊಟ್ಟೆ ಹಸಿತ ಉಂಟು, ಇನ್ನು ಬೇರೆ ಬೇರೆ ಹಂತದಲ್ಲಿ ನಿಯಂತ್ರಣ ಮಾಡೋಂತ ಕೆಲವು ಇದಿದೆ. ಮತ್ತೆ ನಾವು ಇನ್ನು ಮತ್ತೆ ಅಡಿಕೆ ತೋಟಗಳು ಡೈವರ್ಸಿಫೈ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಕಾಳು ಮೆಣಸು ಇಟ್ಕೋಬಹುದು, ಏಲಕ್ಕಿನೂ ಇಟ್ಕೋಬಹುದು. ಆದ್ರೆ ಏಲಕ್ಕಿ ಕಾಳು ಮೆಣಸು ಇಡ್ಲಿಕ್ಕೆ ಅಂತ ಹೋದ್ರೆ, ಏಲಕ್ಕಿ ಮತ್ತೆ ಕಾಳು ಮೆಣಸು ಇಡ್ಲಿಕ್ಕೆ ಅಂತ ಹೋದ್ರೆ ಏಲಕ್ಕಿ ಕಾಳು ಮೆಣಸಿನ 10-20% ಇದ್ದಂಗೆ ಆಗ್ಬಿಡುತ್ತೆ. ಅವಾಗ ನಾವು ಫೇಸಿಂಗ್ ವರ್ಕ್ಔಟ್ ಮಾಡ್ಕೋಬೇಕು. ನಾವು ಕಾಳು ಮೆಣಸಿನ ಬಹಳ ವ್ಯವಸ್ಥಿತವಾಗಿ ನಾವು ಬೆಳಿಬೇಕು ಅಂತಂದ್ರೆ 8x12 ಜಾಗ, ಮತ್ತೆ ಹಾಗೆ ಬೆಲ್ಟ್ ಕೊಟ್ಕೊಂಡು ಹೋಗಿ. ಮತ್ತೆ ಕೆಲವರು ದೊಡ್ಡ ಯೂಟ್ಯೂಬ್ ಅಲ್ಲಿ ದೊಡ್ಡ ಲೆಕ್ಚರ್ ಕೊಡ್ಲಿಕ್ಕೆ ಬರ್ತಾರೆ, ಜಾಸ್ತಿ ಗಿಡ ಹಾಕ್ಬೋದು, 6 ಅಡಿ ಬಿಟ್ಟು ಕೊಡಿ, ಮತ್ತೆ ನಾವು 12 ಗ್ಯಾಪ್ ಕೊಡೋಣ, ಅದು ಬೇಡ. ಮಿನಿಮಮ್ 8 ಅಡಿ ಬೇಕೇ ಬೇಕು. 10 ಅಡಿ ಕೊಟ್ರಂತೂ ಕೂಡ ಏನು, 6 ಅಡಿ ಸ್ಪೇಸಿಂಗ್ ಅಲ್ಲಿ ಎಷ್ಟು ಫಸಲು ಬರುತ್ತೋ ಅಷ್ಟೇ ಫಸಲು 10 ಅಡಿ ನಲ್ಲಿ ಬರುತ್ತೆ. ಮತ್ತೆ ಅದ್ರ ಜೊತೆಗೆ ಕಾಳು ಮೆಣಸು ಕೂಡ ನಾವು ಬರುತ್ತೆ. ಮತ್ತೆ ಅದ್ರ ಜೊತೆಗೆ ನಾವು ಪೆಪ್ಪರ್ ಇದು ಕಾಫಿ ಹಾಕ್ಲಿಕ್ಕೂ ಕೂಡ ಅವಕಾಶ ಇದೆ. ಇನ್ನು ಫರ್ಗಾಟನ್ ವೆರೈಟಿ P3 ಇದು ಜೋಗಿನ ಅಕ್ಕಿ ಅವ್ರ ತೋಟದಿಂದಲೇ ನಾವು ಐಡೆಂಟಿಫೈ ಮಾಡಿ ಇದು ಮಲ್ಟಿಪ್ಲೈ ಮಾಡಿ ಇದು ಮೈಸೂರು ಹತ್ರ KRS ಹಿಂಭಾಗದಲ್ಲಿ ಹಾಕಿರೋದು 147 ಕಾಳು ಅವರೇ 147 ಕಾಳು ದೃಢವಾಗಿದೆ. ಇದು ಫರ್ಗಾಟನ್ ವೆರೈಟಿ ಆಕ್ಚುಲ್ ಆಗಿ P3 ತುಂಬಾನೇ ಒಳ್ಳೇದು ಮೆಟೀರಿಯಲ್ಸ್. ಅದು ಕಮ್ಮಿ ಒಂದಷ್ಟೇ ದೃಢವಾಗಿದೆ ಅಷ್ಟೇ ಚೆನ್ನಾಗಿ ಫಸಲು ಕೂಡ ಬರುತ್ತೆ. ಸುಮಾರು ಚಾಂಪಿಯನ್ಸ್ ಗಳು ರೆಡಿ ಆಗ್ತಾ ಇದಾರೆ. ಅದರಲ್ಲಿ ಕುಂಭಕಲ್ ತಂಗೆನೆ, ಇದು ಕರಿಗುಡ, ಇದರಲ್ಲಿ ಮೂರು ಜನ ಆಗ್ಲೇ IPC ಅವಾರ್ಡ್ ವಿನ್ನರ್ಸ್ ಇದಾರೆ. ಇದರಲ್ಲಿ ಪಕ್ಕಾ ಮಾಡಲು ಮಳವಳ್ಳಿ ಹತ್ರ ಅವರು ಕ್ರಿಯೇಟ್ ಮಾಡಿದ್ದಾರೆ. ಆಸಕ್ತಿ ಇದ್ರೆ ಮತ್ತೆ ನೀವು ಮಾಡಿ ಬಂದ್ರೆ ಮೋಸ್ಟ್ಲಿ ನಮ್ಮ ಇಂಡಿಯಾದಲ್ಲಿ ದೀಗೆಸ್ಟ್ ಮಾಡೆಲ್ ಅರೇಕಾ ಬೇಸ್ಡ್ ಮಾಡೆಲ್ ನ ನೋಡ್ಲಿಲ್ಲ, ನಾವು ಅಲ್ಲಿ ಬರ್ಬೇಕು. ಅಲ್ಲಿ ಕೂತಿರೋದು ಸುಶೀಲ್ ಅಂದ್ಬಿಟ್ಟು ಸಾಮೂಹಿಕವಾಗಿ ಬಂದ್ರೆ ಖಂಡಿತ ಅದಕ್ಕೆ ನಾವು ಖಂಡಿತ ಮಾಡ್ಬೋದು. ಆದ್ರೆ ಅವ್ರಿಗೆ ಪ್ರಶ್ನೆಗಳು ಹಾಕಿ ಕೇಳ್ಬಾರ್ದಲ್ಲ. ಅಲ್ಲಿ ಸಿಸ್ಟಮ್ ಏನೇ ಇದೆ ಮಾಹಿತಿ ಹೋಗ್ಬೇಕು, ಅವ್ರ ತಲೆ ತಿನ್ಬಾರ್ದು, ಅರ್ಥ ಮಾಡ್ಕೊಳ್ಬೇಕು, ಅವ್ರ ತಲೆ ತಿನ್ಬಾರ್ದು. ಆ ರೀತಿ ಬರೋ ರೈತರಾದ್ರೆ ಖಂಡಿತ ಕರ್ಕೊಂಡು ಹೋಗ್ಬೇಕು. ನನಗೆ ತೃಪ್ತಿ ಇಲ್ಲ, ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದೀನಿ ಅಂತ. ಕಾಳಮೆಣಸು ಅಂತ ಹೇಳ್ಬೇಡಿ, ನಮ್ದು ಲ್ಯಾಂಡ್ ಆಫ್ ಸ್ಪೈಸಸ್ ಅಂತ ನಮ್ಮದು ಇಂಡಿಯಾ ದೇಶನ ಗುರ್ಸೋದು. ಅದರಲ್ಲೂ ಕೂಡ ಕಾಳುಮೆಣಸಲ್ಲಿ ಸಾಂಬಾರ್ ಬೆಳೆಗಳೇ ರಾಜ ಅಂತಂದ್ರೆ ಕಾಳುಮೆಣಸು. ನಮ್ಮ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಒಂದ್ ಯಾವ್ದನ ಬೆಳೆ ಇದೆ ಅಡಿಕೆ ತೋಟದವರಿಗೆ ಅಂತಂದ್ರೆ ಮೊದಲು ನೀವು ಕಾಳುಮೆಣಸಿಗೆ ಆದ್ಯತೆ ಕೊಡಬೇಕು, ನೆಕ್ಸ್ಟ್ ಕಾಫಿಗೆ ಆದ್ಯತೆ ಕೊಡಬೇಕು. ಅದಿಟ್ಕೊಳ್ಳಿ, ನಮಸ್ಕಾರ. ಇದುವರೆಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಅಡಿಕೆ ಸಮೃದ್ಧಿಗಾಗಿ ಕಾಳು ಮೆಣಸಿನಲ್ಲಿ ಅಂತರ ಬೆಳೆ ರಾಷ್ಟ್ರೀಯ ವಿಚಾರಣಾ ಸಂಕೀರ್ಣ ಕೇಳಿದಿರಿ. ಕಾರ್ಯಕ್ರಮ ಸಂಘಟನಾ ಕಾರ್ಯದರ್ಶಿ, ಪ್ರಾಧ್ಯಾಪಕರು ಮತ್ತು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ತೋಟಗಾರಿಕೆ ಡಾಕ್ಟರ್ ನಾಗರಾಜಪ್ಪ ಅಡಿವಪ್ಪರ್ನವರು. ಹೊರಾಂಗಣ ಧ್ವನಿ ಮುದ್ರಣ, ನಿರ್ವಹಣೆ ಮತ್ತು ನಿರ್ಮಾಣ ಡಾಕ್ಟರ್ SM ಸುಧಾಕರ್. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೃಷಿ ಹಾಡು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಜನಕ ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಬಹಳ ಇರುವಾಗ ಬಿಳಿ ಕಸದ ಆ ಚಳಾವಣಿಯು ಬಹಳ ಇರುವಾಗ ಹತ್ತಿಯ ಬಿಡದೆ ಬಿತ್ತಬೇಕು, ಹತ್ತಿಯ ಬಿಡದೆ ಬಿತ್ತಬೇಕು, ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು, ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲಬೇಕು. ಗೊಬ್ಬರ ನೀರಾಗ ಕನಸಲಬೇಕು, ಯೂರಿಯಾ ಗೊಬ್ಬರ ನೀರಾಗ ಕನಸಲಬೇಕು, ಯೂರಿಯಾ ಗೊಬ್ಬರ ನೀರಾಗ ಕನಸಲಬೇಕು, ಮಲ್ಲಿಗೆ ನಾಗ ಚೆಲ್ಲಬೇಕು, ಮಲ್ಲಿಗೆ ನಾಗ ಚೆಲ್ಲಬೇಕು, ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು, ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲಬೇಕು. ಎಲೆ ಮೊಗ್ಗು ಹೂವು ನುಂಗುವನು ಸಿಗಳ ಕಂಬಳಿ ಹುಳುಗಳ ಬಳಸಲಬೇಕು, ಎಲೆ ಮೊಗ್ಗು ಹೂವು ನುಂಗುವನು ಸಿಗಳ ಕಂಬಳಿ ಹುಳುಗಳ ಬಳಸಲಬೇಕು, ಪರಿಸರ ತಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯಾಯಬೇಕು, ಪರಿಸರ ತಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯಾಯಬೇಕು, ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು, ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲಬೇಕು, ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು, ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲಬೇಕು. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು, ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು, ಅನ್ನದಾತನೇ ಕೇಳು ನೀನು, ಅನ್ನದಾತನೇ ಕೇಳು ನೀನು, ಸಾವಯವವೇ ಮೇಲು, ಸಾವಯವವೇ ಮೇಲು. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ಸಮಯವದ ಸಮಯವಿದು ನೋಡು,